ಪವಿತ್ರ ಧಾತ್ರಿ ಭಾರತಾಂಬ ಮುದ್ದು ಬಿಟ್ಟವೌರ ಉಯ್ಯಾಲವಾಡ ನಾರಸಿಂಹುಡ ಚರಿತ್ರ ಪುಟಲು ವಿಸ್ಮರಿಂಚ ವೀಲು ಲೇನಿ ವೀರ ರೆನಾಟಿ ಸೀಮ ಕನ್ನ ಸೂರ್ಯುಡ ಮೃತ್ಯು ಬೇಸ್ವಯಾನ ಚಿರಾಯುರಸ್ತು ಮನಗ ಪ್ರಸೂತಿ ಕಂಡಮೇ ಜಯಿಂಚಿ ನಾವುರ ನಿಂಗಿ ಸಿರಸು ಮಂಚಿ ನಮೋಸ್ತು ನೀಕು ವನಗ ನವೋದಯಾನಿವೈ ಜನಿಂಚಿ ನಾವುರ ಆಕ್ರಮಿಂಚಿ ವಿಕ್ರಮಿಂಚಿ ಧರುಮು ತೋಂದಿರ